ಸನ್ಮಾನಿಸಲಾಯಿತು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನದ ಚೆಕ್ಕುಗಳನ್ನು ವಿತರಿಸಲಾಯಿತು. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಸರ್ಕಾರಿ ಅನುದಾನಿತ ಶಾಲೆಗಳ ದಸರಾ ರಜೆ ವಿಸ್ತರಣೆ. ಒತ್ತಡಕ್ಕೆ ಮಣಿದು ಪೂರ್ವ ತಯಾರಿ ಇಲ್ಲದೆ ಸಮೀಕ್ಷೆ, ಬಿಜೆಪಿ ಆರೋಪ. ಶೃಂಗೇರಿ ಬಳಿ 100 ಹಾಸಿಗೆಗಳ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಶಂಕುಸ್ಥಾಪನೆ ಹಾಗೂ ರಾಜ್ಯದ ಪಠ್ಯಕ್ರಮದಲ್ಲಿ ವಾಲ್ಮೀಕಿ ರಾಮಾಯಣ ಸೇರಿಸಲು ಸರ್ಕಾರದ ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಯ್ಯಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯಡಿಗೆ ನಮ್ಮ ನಡಿಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ತಣ್ಣನೆ ಗಾಳಿ ಕಾಡಲ್ಲಲೆದು. ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ, ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಮತ್ತು ಮಲೆತೊಟ್ಟಿನ ತೊಂದರೆಗಳು ಹಾಗೂ ನಿಯಂತ್ರಣ ಕ್ರಮಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ನಾಗರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆ ತೊಟ್ಟಿನ ತೊಂದರೆಗಳು, ಈ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಹೈನುಗಾರಿಕೆಯಲ್ಲಿ ಕೆಚ್ಚಲು ಬಹಳ ಮುಖ್ಯವಾದಂಥದ್ದು ಮತ್ತು ನಮಗೆ ಹಾಲನ್ನು ನೀಡ್ತಕ್ಕಂತಹ ಒಂದು ಅಂಗ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಲನ್ನು ಹಸು ನೀಡ್ತಕ್ಕಂತಹ ಈ ಅಂಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳು ಆಗಾಗ್ಗೆ ಗೋಚರಿಸ್ತಾ ಇರುತ್ತೆ. ಯಾವೆಲ್ಲ ಕಾರಣದಿಂದ ಈ ಸಮಸ್ಯೆಗಳು ಬರುತ್ತೆ, ಯಾವ್ಯಾವ ಸಮಸ್ಯೆ ಬರುತ್ತೆ, ಈ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಹೇಗೆ ಅದನ್ನ ನಿರ್ವಹಣೆಯನ್ನ ಮಾಡಬೇಕು, ಇದನ್ನ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ, ಮತ್ತೆ ಆ ಮೂಲಕ ಆರ್ಥಿಕವಾಗಿ ನಮ್ಮ ಕೃಷಿಕರಿಗೆ ಮತ್ತೆ ಹೈನುಗಾರರಿಗೆ ಏನು ತೊಂದರೆ ಆಗುತ್ತೆ ಎನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ನಾಗರಾಜು ಅವರು. ನಾಗರಾಜು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತು ನಾವು ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿನ ಬಗ್ಗೆ ಮಾತನಾಡ್ತಿದ್ದೇವೆ, ಅದಕ್ಕೆ ಏನೇನು ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಏನು ಈ ಕೆಚ್ಚಲಿನ ಮಹತ್ವ ಹೈನುಗಾರಿಕೆಯಲ್ಲಿ? ಏನಪ್ಪಾ ಅಂತ ಅಂದ್ರೆ, ನಮ್ಮ ಹಾಸನದಲ್ಲಿ, ಅದರಲ್ಲೂ ಹಾಸನ KMF ಅಲ್ಲಿ ಸುಮಾರು ನಮಗೆ ಲಭ್ಯ ಇರೋ ಮಾಹಿತಿ ಪ್ರಕಾರ 9.75 ಲಕ್ಷ ಲೀಟರ್ ಹಾಲು ಇದು ಎವ್ರಿ ಡೇ ಬರ್ತಾ ಇದೆ, ಪ್ರತಿದಿನ ಅಷ್ಟು ಬರ್ತಾ ಇದೆ. ಸೊ ಹಾಗಾಗಿ ಹೈನು ರಾಸುಗಳಿಗೆ ಸ್ವಲ್ಪ ಹೆಚ್ಚಿನ ಮಹತ್ವ ಇದೆ. ಹೈನು ರಾಸುಗಳಲ್ಲೂ ನಮ್ಮ ರೈತರು ಇದು ಏನು ಕೊಂಡ್ಕೊಳ್ತಾರೆ, ಅದರದೇ ಆದ ತೊಂದರೆಗಳು ಇವು ಕಾಣಿಸ್ಕೊಳ್ತಾ ಇದ್ದಾವೆ. ಕೆಲವು ತೊಂದರೆಗಳಿಗೆ ಸ್ವಲ್ಪ ಚಿಕಿತ್ಸೆ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಸೊ ಲಭ್ಯ ಇರೋದಿಲ್ಲ. ಸೊ ರೈತರು ಕೆಚ್ಚಲು ಮತ್ತೆ ಮೊಲತೊಟ್ಟಿನ ತೊಂದರೆಗಳ ಬಗ್ಗೆ ತಿಳ್ಕೊಂಡ್ರೆ ಅವ್ರು ಏನ್ ಮಾಡ್ಬೋದು ಅಂತೇಳಿ ಸ್ವಲ್ಪ ಸುಲಭ ಆಗುತ್ತೆ ಅವ್ರಿಗೆ, ಹೈನು ರಾಸು ಸಾಕೋದ್ರಲ್ಲಿ ಮತ್ತೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ. ಸೊ ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೈನು ರಾಸುಗಳ ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತೊಂದರೆಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ಸಾಮಾನ್ಯವಾಗಿ ಹೈನು ರಾಸುಗಳಲ್ಲಿ ಈ ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿನ ತೊಂದರೆಗಳನ್ನ 4 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದು ಕೆಚ್ಚಲು ಮತ್ತು ಮೊಲೆ ತೊಟ್ಟಿನ ಹೊರಚರ್ಮ ಅಥವಾ ಮೇಲ್ಪೊರೆ ಅಂತ ಹೇಳ್ತೀವಿ, ಆಂಗ್ಲ ಭಾಷೆನಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ, ಇದರಿಂದ ಬರುವಂತ ತೊಂದರೆಗಳು. ಸೊ ಎರಡನೇದಾಗಿ ಕೆಚ್ಚಲಿನ ಮೇಲ್ಭಾಗ, ಆಲ್ವಿಯೋಲೈ ಅಂತ ಆಂಗ್ಲ ಭಾಷೆನಲ್ಲಿ ಹೇಳ್ತೀವಿ, ಅಂದ್ರೆ ಹಾಲಿನ ಗಾಳಿಗೂಡು ಅಂತ ಹೇಳ್ತಾರೆ. ಅದು ಒಂದು ಗಾಳಿಗೂಡು ಅಂದ್ರೆ ಒಂದು ಲೋಬ್ ಅಂತ ಹೇಳಿ ಆಗಿರುತ್ತೆ. ಸೊ ಅದರಿಂದ ಬರುವಂತ ಒಂದು ತೊಂದರೆಗಳು. ಹಾಲಿನ ಗ್ರಂಥಿ ಮತ್ತು ಮೊಲೆ ತೊಟ್ಟಿನ ನಾಳದ ತೊಂದರೆಗಳು ಇದು ಮೂರನೇದು. ಕೆಚ್ಚಲಿನ ಹಾಲಿನ ಗ್ರಂಥಿ ಅಂತ ಬರುತ್ತೆ, ಅಥವಾ ಹಾಲಿನ ರಸಗೋಳ ಅಂತೀವಿ, ಟೀಟ್ ಸಿಸ್ಟರ್ನ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ. ಅದು ಮತ್ತೆ ಮೊಲೆ ತೊಟ್ಟು, ಆ ಮೊಲೆ ತೊಟ್ಟಿನಲ್ಲಿ ನಾಳ ಇರುತ್ತೆ, ಆ ನಾಳದ ತೊಂದರೆಗಳು. ಕಡೆಯದಾಗಿ ಮೊಲೆ ತೊಟ್ಟಿನ ಕಿರುನಾಳ ಅಂತ ಬರುತ್ತೆ, ಅದು ಮೊಲೆ ತೊಟ್ಟಿನ ತುದಿನಲ್ಲಿರುತ್ತೆ, ಒಂದು ಸುಮಾರು 2-3 ಮಿಲಿಮೀಟರ್ ಅಷ್ಟು ಇದಿರುತ್ತೆ. ಸೊ ಅದರಲ್ಲಿ ಒಂಥರ ಉಂಗುರಕಾರಕ ಸಂಕುಚಿತ ಸ್ನಾಯುಗಳು ಸಹ ಇರುತ್ತೆ. ಅದರದ್ದು ವೀಕ್ನೆಸ್ ಇಂದ ಅಥವಾ ಅದರದ್ದು ತೊಂದರೆಯಿಂದ ಬರುವಂತ ತೊಂದರೆಗಳು ಇದು 4ನೇದು. ಹೀಗೆ 4 ವಿಧದ ತೊಂದರೆಗಳನ್ನ ನಾವು ಗಮನಿಸಬಹುದು. ಮೊದಲನೇ ವಿಧದಲ್ಲಿ ಮೊಲೆ ತೊಟ್ಟಿನ ಹೊರಚರ್ಮದ ತೊಂದರೆಗಳು ಅಂತ ಹೇಳಿದ್ರೆ, ಇಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಇದಕ್ಕೆ ಏನು ಪ್ರಮುಖವಾದಂತಹ ಕಾರಣಗಳು? ಮೊಲೆ ತೊಟ್ಟಿನ ಹೊರಚರ್ಮಕ್ಕೆ ಬರುವಂತ ತೊಂದರೆಗಳಲ್ಲಿ ಹಲವು ವಿಧಗಳಿದಾವೆ. ಸುಮಾರು ಜನ ರೈತರು ನಮ್ಮನ್ನ ಸಂಪರ್ಕಿಸ್ತಾ ಇರ್ತಾರೆ, ಅದರಲ್ಲಿ ಸ್ವಲ್ಪ ಹೆಚ್ಚಾಗಿ ನಾನು ನೋಡಿರೋಂಥದ್ದು ನರುಳಿ ಅಂತ ಬರುತ್ತೆ, ವಾರ್ಟ್ಸ್ ಅಂತ ಹೇಳ್ತಾರೆ. ಸೊ ಈ ವಾರ್ಟ್ ಅಂತ ಬರುವಂಥದ್ದು ಆ ಕೆಚ್ಚಲಿಗೆ ಬರುತ್ತೆ, ಮತ್ತೆ ಮೊಲೆ ತೊಟ್ಟಿಗೆ ಬರುತ್ತೆ, ಮತ್ತೆ ದೇಹದ ವಿವಿಧ ಭಾಗಗಳಲ್ಲೂ ಸಹ ಬರುತ್ತೆ. ಸೊ ಇದೇನಪ್ಪ ಅಂತಂದ್ರೆ ಒಂದು ಬೊವೈನ್ ಪ್ಯಾಪಿಲೋಮಾ ವೈರಸ್ ಅಂತೇಳಿ ಒಂದು ವೈರಸ್ ಇಂದ ಬರುವಂತ ಕಾಯಿಲೆ. ಅದು ನರುಳಿ ಅಂತ ಈವನ್ ಮನುಷ್ಯರಲ್ಲೂ ಇದರಲ್ಲೂ ಸಹ ಇರುತ್ತೆ. ಆ ಬೊವೈನ್ ಪ್ಯಾಪಿಲೋಮಾ ವೈರಸ್ ಅಲ್ಲಿ ವಿವಿಧ ವಿಧಗಳಿದಾವೆ. ಬೊವೈನ್ ಪ್ಯಾಪಿಲೋಮಾ ವೈರಸ್ 1, 2, 3 ಅಂತೇಳಿ ಸುಮಾರು ಒಂದು 11-12 ತಕ್ಕನೂ ಇದೆ. ಸೊ ಅದು ಒಂದೊಂದು ಕಡೆ ಜಾಗದಲ್ಲಿ ಒಂದು ಗಂಟು ತರ ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಅಷ್ಟೊಂದೇನು ತೊಂದರೆ ಏನು ಆಗೋದಿಲ್ಲ. ಇದು ಪ್ರಾರಂಭಿಕ ಹಂತದಲ್ಲೇ ರೈತರು ಏನಾದರೂ ತೋರಿಸಿದರೆ ಹಾಗೆ ವಾಸಿಯಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಇಂಜೆಕ್ಷನ್ಸು ಇದಾವೆ. ಆಮೇಲೆ ನನ್ನ ಅನುಭವದ ಪ್ರಕಾರ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಹೋಮಿಯೋಪತಿ ಔಷಧಿನೂ ಲಭ್ಯ ಇದೆ. ಬಟ್ ಅದನ್ನ ತಿಳ್ಕೊಂಡು ಬಿಟ್ಟು ಕೊಟ್ರೆ ರೈತರಿಗೆ ಬಹಳ ಒಳ್ಳೇದು, ತುಂಬಾನೇ ವಾಸಿ ಆಗತ್ತೆ. ಅದರಲ್ಲಿ ಕೆಲವು ದೀರ್ಘಕಾಲಿಕ ಬರ್ತವೆ, ಕ್ರಾನಿಕ್ ವಾರ್ಡ್ಸ್ ಅಂತೇಳಿ. ಅದೇನಾದ್ರೂ ಚರ್ಮದ ಒಳಗಡೆ ಆ ಫೈಬ್ರಸ್ ಟಿಶ್ಯೂ ಅಂತ ಫಾರಂ ಆಗುತ್ತೆ, ಆ ರೀತಿ ಸೇರ್ಕೊಂಡು ಏನಾದ್ರೂ ಒಂದು ಟ್ಯೂಮರ್ ತರ ಆದ್ರೆ ಅಂಥವಷ್ಟೇ ಕಷ್ಟ ಆಗುತ್ತೆ. ಅದು ಬಿಟ್ರೆ ಸುಮಾರು ನರುಳಿ ಅಥವಾ ಈ ವಾರ್ಡ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದು ಸಾಮಾನ್ಯವಾಗಿ ಸೆಲ್ಫ್ ಲಿಮಿಟಿಂಗ್. ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ಕೆಲವು ಅದೇನೆ ಉದುರೋಗ್ತವೆ. ನಮ್ಮ ರೈತರು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಓ ಇದೇನೋ ಆ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸ್ದೆ ಹೋಯ್ತು, ಅಥವಾ ದೇವ್ರ ಹತ್ರ ಹೋದೆ ಹೋಯ್ತು. ಅದೆಲ್ಲ ಏನು ಇಲ್ಲ, ನಾವು ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೂ ವಾಸಿ ಆಗುತ್ತೆ, ಕೆಲವಕ್ಕೆ ಈವನ್ ಹೋಮಿಯೋಪತಿ ಔಷಧಿ ಕೊಡ್ಲಿಲ್ಲ ಅಂದ್ರೂ ವಾಸಿ ಆಗುತ್ತೆ. ಅದು ಸೆಲ್ಫ್ ಲಿಮಿಟಿಂಗ್. ಅದರದ್ದು ಏಜಿಂಗ್ ಅಂತ ಹೇಳ್ತೀವಿ, ಏಜಿಂಗ್ ಆಫ್ ದಿ ವಾರ್ಡ್ಸ್ ಅಂತ. ಏಜಿಂಗ್ ಆಫ್ ದಿ ವಾರ್ಡ್ಸ್ ಮೇಲೆ ಅವೇನೆ ಉದುರೋಗ್ಬಿಡ್ತವೆ. ಆಮೇಲೆ ಎಲ್ಲೋ ತುಂಬಾ ಲಭ್ಯ ಇರೋ ಮಾಹಿತಿ ಪ್ರಕಾರ ಇದು ಒಂದು ರಾಸದಿಂದ ಇನ್ನೊಂದು ರಾಸಕ್ಕೆ ಬರುತ್ತೆ ಅಂತೇಳಿ ಯಾವ್ದೋ ಒಂದು ವರದಿ ಇದು ನಾವು ಓದಿದೀವಿ. ಸಾಮಾನ್ಯವಾಗಿ ಅಷ್ಟು ಒಂದರಿಂದ ಒಂದಕ್ಕೆ ಬರೋ ಸಾಧ್ಯತೆ ಕಡಿಮೆನೆ. ಆದಷ್ಟು ಸ್ವಲ್ಪ ಇದಕ್ಕೆ ಚಿಕಿತ್ಸೆ ಇದೆ, ಸುಮಾರು ಜನ ರೈತರು ಅದಕ್ಕೆ ಚಿಕಿತ್ಸೆನ ಪಡ್ಕೊಂಡ್ರೆ ವಾಸಿ ಆಗುತ್ತೆ. ಈವನ್ ಕೆಲವು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದೆ, ಸೊ ಸೆಲ್ಫ್ ಲಿಮಿಟಿಂಗ್ ಇದ್ರಲ್ಲೂ ಅದೇ ಉದ್ರೋಗ ಸಾಧ್ಯತೆನೂ ಇದೆ. ಇದು ನರುಳಿ ಅಂತ ಒಂದು. ಎರಡನೇದಾಗಿ ಸಿಡುಬು ಅಂತ ಬರುತ್ತೆ, ಪಾಕ್ಸ್ ಅಂತ. ಪಾಕ್ಸ್ ಅಂತ ಅಂದ್ರೆ ಆ ಮೊಲೆ ತೊಟ್ಟ ಮೇಲೆ ಇದ್ರ ಮೇಲೆ ಬೊಬ್ಬೆ ತರ ಆಗುತ್ತೆ, ಬೊಬ್ಬೆ ತರ ಆದ್ಮೇಲೆ ಅದರಲ್ಲಿ ನೀರ್ಗುಳ್ಳೆ ಅಂತ ಹೇಳ್ತೀವಿ, ಅದು ಒಡ್ಕೊಳ್ಳುತ್ತೆ. ಒಡ್ಕೊಂಡ ಮೇಲೆ ರಸ ತರ ಎಲ್ಲ ಸೋರೋಗುತ್ತೆ. ಆ ಸೋರೋದ್ಮೇಲೆ ಕೆಲವು ಟೈಮ್ ಹಾಲ್ಗೂ ಸಹ ಮಿಶ್ರಣ ಆಗೋ ಸಾಧ್ಯತೆ ಇರುತ್ತೆ. ಸೊ ರೈತರು ಆ ಹಾಲ್ನ ಅದನ್ನ ಡಿಸ್ಕಾರ್ಡ್ ಮಾಡಬೇಕು, ಅದನ್ನ ಬಳಸಬಾರದು. ಸೊ ಅದಷ್ಟು ಒಳ್ಳೇದಲ್ಲ. ಸಾಮಾನ್ಯವಾಗಿ ಸಿಡುಬು ಬಂದಿರೋ ಅಂಥದ್ದು ನಾವು ನೋಡಿರೋ ಅಂಥದ್ದು ಕೆಲವರು ಯಾರು ಹಾಲ್ ಕರೀತಾರೆ ರೈತರು ಅವ್ರ ಕೈಗೂ ಸಹ ಗುಳ್ಳೆ ಆಗಿರೋ ಸಾಧ್ಯತೆ ಇದೆ. ಅದು ಅಷ್ಟೇ, ಅಷ್ಟೊಂದೇನು ಚಿಂತೆ ಪಡಬೇಕಾಗಿಲ್ಲ. ಅದಕ್ಕೂ ಸಹ ಔಷಧಿ ಇದು ಹಾಕೊಂಡು ಏನಪ್ಪಾ ಅಂದ್ರೆ ಹಾಲು ದಿನ ಕರಿಬಾರ್ದು ಅವರು, ಅದಕ್ಕೆ ಒಂದು ಹಾಲಿನ ಟೀಟ್ ಸೈಫನ್ ಅಂತೀವಿ, ಪ್ಯಾಸಿವ್ ಡ್ರೈನೇಜ್ ಆಫ್ ಮಿಲ್ಕ್ ಅಂತ ಒಂದು ಪೈಪ್ ಹಾಕಿದ್ರೆ ಹಾಲೆಲ್ಲ ಹಾಗೇನೆ ಕೆಳಗಡೆ ಬರುತ್ತೆ. ಸೊ ಆ ರೀತಿ ನಾವು ದಿನ ಏನಾದ್ರೂ ಹಾಲಿನ ಮೊಲೆ ತೊಟ್ಟನ್ನ ಹಿಂಡದೆ ಹೋದ್ರೆ ಅದು ಸಹ ಗುಣ ಆಗುತ್ತೆ. ಒಂದ್ ಸ್ವಲ್ಪ ಆಂಟಿಸೆಪ್ಟಿಕ್ ಅಂತೇಳಿ ಔಷಧಿ ಅಥವಾ ಆಯಿಂಟ್ಮೆಂಟ್ ಅನ್ನ ಹಚ್ಕೊಂಡ್ರೆ ಅದು ವಾಸಿ ಆಗುತ್ತೆ. ಅದೇ ರೀತಿ ಮೂರನೇದಾಗಿ ಕಾಲು ಬಾಯಿ ಜ್ವರ ಅಂತ ಬಂದಾಗ್ಲೂ ಸಹ ಅದಕ್ಕೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಮೊಲೆ ತೊಟ್ಟಿನ ಮೇಲೆ ಗಾಯಗಳಾಗ ಸಾಧ್ಯತೆ ಸಹ ಇರುತ್ತೆ. ಅದಕ್ಕೆ ನಾವು ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಅದಕ್ಕೆ ಆಯಿಂಟ್ಮೆಂಟ್ ಇದು ಹಚ್ಚಿಬಿಟ್ಟು ಅದಕ್ಕೆ ಕಾಲು ಬಾಯಿ ಜ್ವರಕ್ಕೆ ಚಿಕಿತ್ಸೆ ಇದು ಕೊಡಿಸಿದ್ರು ಸಹ ಅದು ಗಾಯಗಳು ವಾಸಿ ಆಗುತ್ತೆ. ಮತ್ತೆ ಹರ್ಪೀಸ್ ವೈರಸ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಮ್ಯಾಮೈಟಿಸ್ ಅಂತ ಆಗುತ್ತೆ, ಅದು ಚರ್ಮ ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ. ಸೊ ಇದು ಸ್ವಲ್ಪ ವೈರಸ್ ಇನ್ಫೆಕ್ಷನ್ನು ಸ್ವಲ್ಪ ಕೆಲವು ಇದುಗಳಲ್ಲಿ ನಾವು ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಅಂತ ಹೇಳಿ ಆಂಟಿಬಯೋಟಿಕ್ಸ್ ಇದು ಕೊಡಿಸ್ತೀವಿ. ಇದು ಸ್ವಲ್ಪ ಈವನ್ ಇಮ್ಯುನಿಟಿನೂ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಇದು ಅಷ್ಟೇ. ಸೊ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದು ಇಲ್ಲ. ಸೊ ಪ್ರಾರಂಭಿಕ ಹಂತದಲ್ಲೇ ತೋರಿಸಿದ್ರೆ ಒಂದು ಸ್ವಲ್ಪ ಉತ್ತಮ ಆಗುತ್ತೆ. ಅದೇ ರೀತಿ ಮೊಲೆ ತೊಟ್ಟಿನ ಮೇಲ್ಗಡೆ ಚರ್ಮ ಅಥವಾ ಮೊಲೆ ಕೆಚ್ಚಲಿನ ಮೇಲ್ಗಡೆ ಇದರಲ್ಲಿ ಈ ಸುಮಾರು ಅದು ಮೊಲೆ ತೊಟ್ಟು ಇದು ಜೋತ್ ಬಿದ್ದಿರೋದ್ರಿಂದ ಈ ರೈತರು ಹೊರಗಡೆ ಅದನ್ನ ರಾಸುಗಳನ್ನ ಮೇಯೋದಕ್ಕೆ ಹೊಡೆಯೋದ್ರಿಂದ ಈ ಕೆಲವೇನಾದ್ರೂ ತಂತಿ ಇದು ಸಿಕ್ಕಾಕೊಂಡು ಅಥವಾ ಅದೇನಾದ್ರೂ ಹಸುಗಳು ಸ್ವಲ್ಪ ಹಾರ್ತಾ ಇರುತ್ತೆ ಒಂದ್ ಕಡೆಯಿಂದ. ಸೊ ಮುಳ್ಳು ಬೇಲಿ ತಂತಿ ಆ ತರ ಏನಾದ್ರೂ ಸಿಕ್ಕಾಕೊಂಡಾಗ ಮೊಲೆ ತೊಟ್ಟು ಗಾಯಗಳಾಗುತ್ತೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟು, ರೈತರು ಇದು ಕೇಳಿಸ್ಕೋಬೇಕಾಗತ್ತೆ. ಆ ಮೊಲೆ ತೊಟ್ಟಿನ ಮೇಲ್ಗಡೆ ಚರ್ಮ ಗಾಯ ಆದ್ರೆ ಅಷ್ಟೊಂದು ಸಮಸ್ಯೆ ಆಗಲ್ಲ, ಬಟ್ ಒಳಗಡೆ ಇರೋ ಹಾಲೆಲ್ಲ ಅದರ ಲೀಕ್ ಆಗ್ತಾ ಇದ್ರೆ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲೇ ತೋರಿಸ್ಬೇಕಾಗತ್ತೆ ಅದನ್ನ. ಯಾಕೆ ಅಂತ ಅಂದ್ರೆ ಅದನ್ನ ನಾವು ಸೂಕ್ತ ಅರಿವಳಿಕೆ ಚುಚ್ಚು ಮದ್ದನ್ನ ಕೊಟ್ಬಿಟ್ಟು ಅಥವಾ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನ ಮೂರು ಹಂತದಲ್ಲಿ ಒಲಿಬೇಕಾಗುತ್ತೆ. ಒಲಗೆನ ಒಳಗಡೆದು ಒಂದು ಪದರ, ಮತ್ತೆ ಅದ್ರ ಮೇಲೆ ಮಸ್ಕ್ಯುಲಾರ್ ಲೇಯರ್ ಅಂತ ಇರುತ್ತೆ ಅದೊಂದು ಪದರ, ಹೊರಗಡೆ ಚರ್ಮ ಒಂದು ಪದರ, ಅದಷ್ಟು ಒಲಿದ್ಬಿಟ್ಟು ಅದಕ್ಕೆ ಹೇಗೇನ್ ಪ್ಯಾಸಿವ್ ಡ್ರೈನೇಜ್ ಆಫ್ ಮಿಲ್ಕ್ ಅಂತ ಒಂದು ಪೈಪ್ ಹಾಕ್ಬಿಟ್ಟು ಒಂದು ವಾರ ಅದು ಏನಾದ್ರೂ ಹಾಲು ಇದು ಅದನ್ನ ಪೂರ್ತಿಯಾಗಿ ಹಿಂಡದಲ್ಲೇ ಹೋದ್ರೆ ತುಂಬಾ ಚೆನ್ನಾಗಿ ಗುಣ ಆಗುತ್ತೆ ಅದು. ಸೊ ಇದು ಇಂಪಾರ್ಟೆಂಟ್. ಅಕಸ್ಮಾತ್ ಅದು ಮಾಡದೆ ಹೋದ್ರೆ ಟೀಟ್ ಫಿಸ್ಚುಲಾ ಅಂತ ಆಗ್ಬಿಡುತ್ತೆ. ಸೊ ಹಾಲು ಅದೇ ಇದರಿಂದ ಆಚೆ ಬರ್ತಾನೆ ಇರುತ್ತೆ ಯಾವಾಗ್ಲೂ, ಯಾವಾಗ್ಲೂ ಬರ್ತಾ ಇರೋದ್ರಿಂದ ಹೊರಗಡೆ ಇರೋದ ವಾತಾವರಣದಲ್ಲಿರೋ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಅಲ್ಲಿ ಹೋಗಿ ಕುಳಿತುಕೊಂಡು ಮತ್ತೆ ಒಳಗಡೆ ಕೆಚ್ಚಲುಭಾವಾಗ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅದನ್ನ ಇಲ್ಲ ಅವರು ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು, ಇಲ್ಲ ಅಂದ್ರೆ ಆ ಕೆಚ್ಚಲಲ್ಲಿ ಹಾಲು ಬರ್ದೇ ಇರೋ ತರ ಒಂದು ಕೆಮಿಕಲ್ನ ಇದನ್ನ ಹಾಕ್ಬಿಟ್ಟು ಆ ಕೆಚ್ಚಲಿನ ಹಾಲನ್ನ ಸೀಯೋ ತರ ಮಾಡಿಬಿಟ್ರೆ ಬೇರೆ ಮೂರರಲ್ಲಿ ಅವರು ಹಾಲ್ನ ಇದನ್ನ ಸುಲಲಿತವಾಗಿ ಕರೆದುಕೊಳ್ಳಬಹುದು. ಇದಿಷ್ಟು ತೊಂದರೆಗಳು ಬರುತ್ತೆ. ಈ ಕರು ಕಡದಾಗ್ಲೂ ಗಾಯಗಳಾಗ ಸಾಧ್ಯತೆ. ಹೌದೌದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ರೈತರುಗಳು ಇದು ಎಲ್ಲಾ ಹಾಲನ್ನ ಇದನ್ನ ಹಿಂಡ್ ಬಿಡ್ತಾರೆ. ಹೌದು. ಹಿಂಡ್ ಬಿಟ್ಟಾಗ ಅದು ಕರುಗೆ ಅಂತ ಹೇಳಿ ಎಲ್ಲೋ ಸ್ವಲ್ಪ ಹಾಲು ಬಿಡ್ತಾರೆ, ಅದಕ್ಕೆ ಸಾಲೋದಿಲ್ಲ ಅದು ಹಾಲು. ಅದು ಹೋಗ್ಬಿಟ್ಟು ಚೀಪ್ ಬಿಟ್ಟು ಇದು ಮಾಡ್ಬೇಕಾದ್ರೆ ಹಾಲು ಇದು ಬರ್ತಾ ಇರೋದಿಲ್ಲ. ಬರ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಕಚ್ಚಾ ಅಂತ ಸಾಧ್ಯತೆ, ಮತ್ತೆ ಕೆಚ್ಚಲಿಗೆ ಹಿಂಗೆ ಗುದ್ದ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಹಾಲಿಗೆ ಒಂದು ಮೊಲೆ ತೊಟ್ಟನ್ನ ಇದನ್ನ ಬಿಟ್ಬಿಟ್ರೆ ಅವರು ಒಳ್ಳೇದು. ಆ ರೀತಿ ಮಾಡೋದ್ರಿಂದ ಈ ಕೆಚ್ಚಲಿಗಾಗ ಗಾಯನ ಇದನ್ನ ತಪ್ಪಿಸಬಹುದು. ಹೀಗೆ ಕೆಚ್ಚಲಿಗೆ ಆಗ್ತಕ್ಕಂತಹ ಗಾಯಗಳನ್ನ ಹೇಗೆ ನಿವಾರಣೆ ಮಾಡ್ತಕ್ಕಂಥದ್ದು? ಕೆಚ್ಚಲಿಗೆ ಆಗ ಗಾಯಗಳನ್ನ ಒಂದು ಆಯಿಂಟ್ಮೆಂಟ್ ಇದನ್ನ ಹಚ್ಚಬಹುದು. ಸೊ ಎರಡನೇದು ಅದನ್ನ ಪದೇ ಪದೇ ಅವರು ಹಿಂಡಬಾರದು. ಆ ಹಿಂಡ್ತಾ ಇದ್ರೆ ಆ ಕೆಚ್ಚಲು ಅದು ಒಣಗ್ತಾ ಇರುತ್ತೆ, ಗಾಯ ಹೀಲ್ ಆಗ್ತಾ ಇರುತ್ತೆ, ಮತ್ತೆ ಅವ್ರು ಹಿಂಡಿದ್ರೆ ಮತ್ತೆ ಗಾಯ ಆಗುತ್ತೆ. ಸೊ ಆ ರೀತಿ ಆ ಪ್ಯಾಸಿವ್ ಡ್ರೈನೇಜ್ ಆಫ್ ಮಿಲ್ಕ್ ಅಂತ ಒಂದು 4-5 ದಿನ ಅಷ್ಟೇ ಒಂದು ಪೈಪ್ ಅನ್ನ ಹಾಕೊಂಡು ಕರ್ಕೊಂಡ್ರೆ ಬೇಗನೆ ಗಾಯ ವಾಸಿ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಚರ್ಮ ಸಹ ಒಡೆಯುತ್ತೆ, ನಮ್ಗೆ ಹೆಂಗೆ ಮನುಷ್ಯರಿಗೆ ಒಡೆಯುತ್ತೆ ಆ ರೀತಿ ಮೊಲೆ ತೊಟ್ಟಲ್ಲಿ ಕ್ರಾಕ್ಸ್ ಇದು ಬರುತ್ತೆ. ಅದಕ್ಕೂ ಅಷ್ಟೇ ಅವರು ರೈತರು ಸ್ವಲ್ಪ ಈ ಬೆಣ್ಣೆ ಅಥವಾ ಏನಾದ್ರೂ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸವರ್ಬಿಟ್ಟು ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾರೆ ಕೆಲವರು, ಈ ಒಂದು ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಅದನ್ನ ಕರೆದ್ರೆ ಇದ್ ಮಾಡಿದ್ರೆ ಅದು ಒಡೆಯೋದಕ್ಕೆ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಅದು. ಈ ಗಾಯ ಆಗಿರ್ತಕ್ಕಂತಹ ಮೊಲೆಯಲ್ಲಿ ಹಾಲನ್ನ ಕರೆದ ಸಂದರ್ಭದಲ್ಲಿ ಅದರಲ್ಲಿ ಕೀವು ಸೇರೋ ಅಂತದ್ದು ಮತ್ತೆ ಬೇರೆ ಸೇರೋ ಅಂತದ್ದು ಇರುತ್ತೆ, ಹಾಗಾಗಿ ಅದನ್ನ ಬಳಕೆಯನ್ನ ಮಾಡಬಾರ್ದು ಅಂತ ಹೇಳಿದ್ರಿ. ಹೇಗೆ ಅದನ್ನ ನಾವು ಡಿಸ್ಪೋಸ್ ಮಾಡುವಂತದ್ದು? ಸಾಮಾನ್ಯವಾಗಿ ಅವರು ಏನಾದ್ರು ಇಂಜೆಕ್ಷನ್ಸ್ ಏನು ಕೊಡಿಸ್ದಲೆ ಹೋದ್ರೆ ಹಸುಗೆ ನಾವು ಹೊರಗಡೆ ಆಯಿಂಟ್ಮೆಂಟ್ ಇದು ಹಚ್ಚಿದ್ರು ಅಷ್ಟೊಂದು ತೊಂದರೆ ಏನಾಗಲ್ಲ. ಪ್ಯಾಸಿವ್ ಡ್ರೈನೇಜ್ ಆಫ್ ಮಿಲ್ಕ್ ಅಂತೇಳಿ ಒಂದು ಪೈಪ್ ಹಾಕ್ಬಿಟ್ಟು ಅದು ಬರುವಂತ ಹಾಲನ್ನ ಇದನ್ನ ಉಪಯೋಗಿಸ್ಬೋದು. ಆದ್ರೆ ಯಾವುದೇ ರಾಸುಗಳಿಗೆ ಜಾನುವಾರುಗಳಿಗೆ ನಾವು ಇಂಜೆಕ್ಷನ್ ಕೊಡಿಸಿದ್ರೆ ಸಾಮಾನ್ಯವಾಗಿ 2 ಅಥವಾ 3 ದಿನ ಅದ್ರ ಹಾಲನ್ನ ಬಳಕೆ ಮಾಡೋ ಹಾಗಿಲ್ಲ. ಯಾಕೆಂತಂದ್ರೆ ಆ ಇಂಜೆಕ್ಷನ್ದು ಅಂಶ ಸಹ ಹಾಲಿನಲ್ಲಿ ಬರ್ತಾ ಇರುತ್ತೆ. ಆ ಅಂಶದ ಇದು ಮತ್ತೆ ನಮ್ಮ ರೈತರು ಅಥವಾ ನಾವುಗಳೆಲ್ಲ ಹಾಲು ಕುಡಿದ್ರೆ ಅಥವಾ ಮಕ್ಕಳು ಇದು ಕುಡಿದ್ರೆ ಅದಕ್ಕೂ ಸಹ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಲನ್ನ ಬಳಸೋ ಹಾಗಿಲ್ಲ. ಆದ್ರೆ ಏನು ಇಂಜೆಕ್ಷನ್ಸ್ ಏನು ಕೊಡಿಸ್ತೇ ಹೋದ್ರೆ ಹೊರಗಡೆ ನೀವು ಆಯಿಂಟ್ಮೆಂಟ್ ಅಷ್ಟೇ ಹಚ್ಚಿದ್ರೆ ಯಾವುದೋ ಕೆಲವು ಆಯಿಂಟ್ಮೆಂಟ್ ಅಷ್ಟೇ ಬರುತ್ತೆ, ಲೋರೆಕ್ಸೇನ್ ಅಂತ ಒಂದು ಆಯಿಂಟ್ಮೆಂಟ್ ಬರುತ್ತೆ, ಮತ್ತೆ ಬೇರೆದೊಂದು 2 ಕೆಲವು ಆಯಿಂಟ್ಮೆಂಟ್ ಬರುತ್ತೆ, ಅದು ಚರ್ಮದ ಮುಖಾಂತರನೂ ಸಹ ಅಬ್ಸರ್ವ್ ಆಗುತ್ತೆ. ಆದ್ದರಿಂದ ಆ ಥರ ಆಯಿಂಟ್ಮೆಂಟ್ ಉಪಯೋಗಿಸಿದಾಗ ಮಾತ್ರನೇ ನಾವು ಹಾಲನ್ನ ಆ ಕೆಚ್ಚಲದ ಮಾತ್ರ ಅದನ್ನ ಉಪಯೋಗಿಸ್ತಲೇ ಡಿಸ್ಕಾರ್ಡ್ ಮಾಡಿದ್ರೆ ಒಳ್ಳೇದು. ಹೇಗೆ ಅದನ್ನ ನಾವು ಇದು ಮಾಡಂತದ್ದು ಸರ್? ಅದನ್ನ ಇಲ್ಲ ನಾವು ಉತ್ತುಕೋ ಯಾವ್ದಕ್ಕಾದ್ರೂ ಇದು ಮಾಡಬೇಕಾಗುತ್ತೆ. ಅದನ್ನ ಬಳಸದೆ ಹೋದ್ರೆ ಇದು ಮಾಡದೆ ಹೋದ್ರೆ ಒಳ್ಳೇದು. ಗಿಡದ ಬುಡಕ್ಕೂ ಹಾಕ್ಬೋದು, ಎಲ್ಲಾದ್ರೂ ಇದು ಮಾಡ್ಬೇಕು, ಸೇವಿಸಬಾರ್ದು ಅಷ್ಟೇ ನಾವು. ಯಾಕೆಂತಂದ್ರೆ ಹಾಲು ಅಂತ ಹೇಳಿದ್ರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳಿ ಇವತ್ತಿಗೂ ಕೂಡ ಒಂದು ನಂಬಿಕೆ ಇದೆ. ಹಂಗಾಗಿ ಅದನ್ನ ಹೆಂಗೆ ನಾವು ತಗೊಂಡೋಗಿ ಸುರಿಯೋದು ಅನ್ನೋ ಅಂತ ಒಂದು ಯೋಚನೆ ಬಂದ್ಬಿಡುತ್ತೆ ರೈತರಿಗೆ. ಇದ್ರ ಬಗ್ಗೆ ತುಂಬಾ ಕಾಳಜಿ ಇದು ಇದೆ, ಅವ್ರಿಗೆ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಬಟ್ ಅನಿವಾರ್ಯ ಕಾರಣ ಆ ಮೊಲೆ ತೊಟ್ಟಿಂದು ಮಾಡಿದ್ರೆ ಸೊ ನಮ್ಮ ಆರೋಗ್ಯ ದೃಷ್ಟಿಯಿಂದ ಸಹ ಒಳ್ಳೆಯದು. ಇನ್ನು 2ನೇ ಪ್ರಕಾರದ ಸಮಸ್ಯೆ ಅಂತ ಅಂದ್ರೆ ಕೆಚ್ಚಲಿನ ಮೇಲ್ಭಾಗ ಅಥವಾ ಹಾಲಿನ ಗಾಳಿಗೂಡಿನ ಸಮಸ್ಯೆ ಅಂತ ಹೇಳಿದ್ರಿ. ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ? ಸಾಮಾನ್ಯವಾಗಿ ಕೆಚ್ಚಲಿನ ಮೇಲ್ಭಾಗ ಅಥವಾ ಹಾಲಿನ ಗಾಳಿಗೂಡು ಅಂತೀವಿ, ಆಲ್ವಿಯೋಲೈ ಅಂತೀವಿ. ಆಲ್ವಿಯೋಲೈ ಒಂದು ಲೋಬ್ ಅಂತ ಹೇಳ್ತೀವಿ, ಒಂದು ಕ್ಯಾಪ್ಸುಲ್ ತರ ಆಗಿರುತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದು ಹಾಲಿನ ಗಂಟು ತರ ಆಗುತ್ತೆ, ಕೀವು ಗಂಟು ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ, ಆಬ್ಸಿಸ್ ಅಂತ ಹೇಳ್ತೀವಿ. ಒಂದು ಕ್ಯಾಪ್ಸುಲ್ ತರ ಆಗುತ್ತೆ, ಅದ್ರೊಳಗಡೆ ಕೀವು ಇದು ತುಂಬಿಕೊಳ್ತಿರುತ್ತೆ, ಒಂದ್ ಕಡೆ ಗಟ್ಟಿಯಾಗಿ ಗೆಡ್ಡೆ ತರ ಕಾಣುತ್ತೆ ಅದು. ಸೊ ಆ ಗೆಡ್ಡೆ ತರ ಕಾಣೋದನ್ನ ನಾವು ಆ ರೈತರು ಇದು ಬಂದಾಗ ಅದನ್ನ ನಾವು ನಮ್ಮಲ್ಲಿ ಕಾಲೇಜಲ್ಲಿ ಇದೆ ಒಂದು ಅಲ್ಟ್ರಾಸೋನೋಗ್ರಫಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡಿ ನೋಡಿದ್ರೆ ಅದರಲ್ಲಿ ಆಬ್ಸಿಸ್ ಇರೋದು, ಕ್ಯಾಪ್ಸುಲ್ ಇದು ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಒಂದು ಸೂಕ್ಷ್ಮವಾದ ಸೂಜಿನ ಅದಕ್ಕೆ ಚುಚ್ಚಿದ್ರೆ ಅದರಲ್ಲಿ ಸ್ವಲ್ಪ ಕೀವಿದ್ರೆ ಹೊರಗಡೆ ಕೀವು ಬರುತ್ತೆ. ಆ ರೀತಿ ಬಂದಾಗ ನಾವು ಅದಕ್ಕೆ ಆಪ್ಸಿಸ್ಗೆ ಇದಕ್ಕೆ ಅದು ಒಡ್ಕೊಂಡ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದು ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕೆಚ್ಚಲಿನಲ್ಲಿ ದುರ್ಮಾಂಸ ಗೆಡ್ಡೆ ಅಂತ ಇರುತ್ತೆ, ಟ್ಯೂಮರ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ. ಆ ಟ್ಯೂಮರ್ ಇದ್ದಾಗ್ಲೂ ನಮ್ಗೆ ಕೆಚ್ಚಲು ಒಂದ್ ಕಡೆ ಏರುಪೇರ್ ಆಗಿರುತ್ತೆ, ಆ ಮುಟ್ಟಿದ್ರೆ ಸ್ವಲ್ಪ ತುಂಬಾ ಗಟ್ಟಿಯಾಗಿ ಕಾಣುತ್ತೆ. ಅದಕ್ಕೇನಾದ್ರೂ ಸೂಜಿನ ನಾವು ಹಾಕಿದ್ರೆ, ಒಂದು ಸ್ಟೆರೈಲ್ ಸೂಜಿನ ಹಾಕಿದ್ರೆ ಅದರಿಂದ ಸ್ವಲ್ಪ ರಕ್ತ ಅಷ್ಟೇ ಬರುತ್ತೆ, ಮುಟ್ಲಿಕ್ಕೆ ಸ್ವಲ್ಪ ಗಟ್ಟಿಯಾಗಿ ಗೆಡ್ಡೆ ತರ ಕಾಣುತ್ತೆ. ಸೊ ಅದನ್ನ ನಾವು ಶಸ್ತ್ರಚಿಕಿತ್ಸೆ ಮಾಡೇನೆ ಕ್ಯೂರ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕೆಂದ್ರೆ ತುಂಬಾ ರಕ್ತ ಸಪ್ಲೈ ಇರುತ್ತೆ ಅಲ್ಲಿ. ಸೊ ಆದಷ್ಟು ಯಾವ ತರದ ಕ್ಯಾನ್ಸರ್ ಅದು ಅಂತ ತಿಳಿದುಕೊಂಡು ಆಮೇಲೆ ನಂತರ ನಾವು ಶಸ್ತ್ರಚಿಕಿತ್ಸೆಗೆ ಇದಕ್ಕೆ ರೆಕಮೆಂಡ್ ಮಾಡ್ತೀವಿ. ಹಾಗೆ ಅದನ್ನ ನಾವು ಗುಣಪಡಿಸಬಹುದು. ಹೌದು. ಇನ್ನು ಮತ್ತೆ 3ನೇ ಪ್ರಕಾರದ ಸಮಸ್ಯೆ ಅಂತ ಅಂದ್ರೆ ಹಾಲಿನ ಗ್ರಂಥಿ ಮತ್ತೆ ಮೊಲೆ ತೊಟ್ಟಿನ ನಾಳದ ತೊಂದರೆಗಳು ಅಂತ ಹೇಳಿ, ಇಲ್ಲಿ ಯಾವ್ಯಾವ ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತೆ? ಆ ಒಂದು ಏನು ಕೆಚ್ಚಲಿರುತ್ತೆ, ಆ ಕೆಚ್ಚಲಲ್ಲಿ ಹಾಲಿನ ಗ್ರಂಥಿ ಇದು ಇರುತ್ತೆ, ಹಾಲಿನ ರಸಗೋಳ ಅಂತೀವಿ. ಅಲ್ಲಿ ಹಾಲೆಲ್ಲ ಆಲ್ವಿಯೋಲೈ ಅಂತ ಅಂದೆ, ಆಲ್ವಿಯೋಲೈಯಿಂದ ಎಲ್ಲ ಒಂದು ಡಕ್ಟ್ ತರ ಕನೆಕ್ಟ್ ಆಗುತ್ತೆ, ಅಲ್ಲಿ ರಸಗೋಳಕ್ಕೆ ಬರುತ್ತೆ, ಟೀಟ್ ಸಿಸ್ಟರ್ನ್ ಅಂತ ಹೇಳ್ತೀವಿ ಅದನ್ನ. ಆ ಟೀಟ್ ಸಿಸ್ಟರ್ನಿಂದ ಮತ್ತೆ ಮೊಲೆ ತೊಟ್ಟಿಗೆ ಇದಕ್ಕೆ ಇಳ್ಕೊಳ್ಳುತ್ತೆ ಅದು. ಸೊ ಮೊಲೆ ತೊಟ್ಟಿಗೆ ಇದಕ್ಕೆ ಇಳ್ಕೊಂಡಾಗ ಇದರಲ್ಲಿ ಹಲವಾರು ತೊಂದರೆಗಳು ಇದು ಕಾಣಿಸ್ತವೆ. ಒಂದು, ಒಳಗಡೆ ಗಂಟು ತರ ಆಗುತ್ತೆ. ನಾನೇನು ಹಾಲಿನ ರಸಗೋಳ ಅಂತ ಹೇಳಿದೆ, ಹಾಲಿನ ರಸಗೋಳಕ್ಕೂ ಹಾಲಿನ ಮೊಲೆ ತೊಟ್ಟಿಗೂ ಒಂದು ಸಣ್ಣ ಪದರ ಇರುತ್ತೆ, ಅದಕ್ಕೆ ಒಂದು ಆನ್ಯುಲಾರ್ ಮೆಂಬ್ರೇನ್ ಅಥವಾ ಆನ್ಯುಲಾರ್ ಫೋಲ್ಡ್ ಅಂತ ಹೇಳ್ತೀವಿ, ಚಿಕ್ಕದಾಗಿರುತ್ತೆ. ಅದು ಒಂದೊಂದು ಕೆಲವಾರು ಕಾರಣದಿಂದ ಅಂಟ್ಕೊಂಡ್ಬಿಡುತ್ತೆ, ಕ್ರಾನಿಕ್ ಮ್ಯಾಸ್ಟೈಟಿಸ್ ಅಂತೀವಿ, ಅಂದ್ರೆ ದೀರ್ಘಕಾಲಿಕ ಕೆಚ್ಚಲಿನ ಉರಿಯೂತ ಅಂತ ಹೇಳ್ತೀವಿ. ಆ ಕ್ರಾನಿಕ್ ಮ್ಯಾಸ್ಟೈಟಿಸ್ ಇದ್ದಾಗ ಅದು ಕೂಡ್ಕೊಂಡ್ಬಿಡುತ್ತೆ. ಆ ಕೂಡ್ಕೊಂಡಾಗ ಒಳಗಡೆ ಹಾಲು ಒಳಗಡೆನೆ ಇರುತ್ತೆ, ಒಳಗಡೆಯಿಂದ ಏನು ಓಪನಿಂಗೇ ಬರೋಲ್ಲ. ಸೊ ಸುಮಾರು ಜನ ರೈತರು ಕೇಳ್ತಾರೆ, ಒಳಗಡೆ ಹಾಲು ತುಂಬಿಕೊಂಡಿದೆ ಸರ್, ನಾವು ಹಾಲು ಎಷ್ಟು ಹಿಂಡಿದ್ರು ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅದು ಆನ್ಯುಲಾರ್ ಫೋಲ್ಡ್ ಅಥವಾ ಆನ್ಯುಲಾರ್ ಮೆಂಬ್ರೇನ್ ಅಂತ ಕೂಡ್ಕೊಂಡ್ಬಿಟ್ಟಿರುತ್ತೆ. ಕೂಡ್ಕೊಂಡಿರೋದನ್ನ ಬಿಡಿಸ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದರಲ್ಲಿ ನಮ್ಮಲ್ಲಿ ಸ್ವಲ್ಪ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಉಪಕರಣ ಇರುತ್ತೆ, ಹಡ್ಸನ್ ಟೀಟ್ ಸ್ಪೈರಲ್ ಅಂತ ಹೇಳ್ತೀವಿ. ಅದನ್ನ ನಾವು ಮೊಲೆ ತೊಟ್ಟಿನ ಭಾಗಕ್ಕೆ ನಾವು ಅರೆವಳಿಕೆ ಇಂಜೆಕ್ಷನ್ನ ಕೊಟ್ಬಿಟ್ಟು, ಸೊ ನಾವು ಅದನ್ನ ಹಡ್ಸನ್ ಟೀಟ್ ಸ್ಪೈರಲ್ ಹಾಕಿದ್ರೆ ಅದನ್ನ ಬ್ರೇಕ್ ಮಾಡೋ ಸಾಧ್ಯತೆ ಇರುತ್ತೆ, ಅವಾಗ ಹಾಲು ಒಳಗಡೆಯಿಂದ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟು, ಬಟ್ ಸುಮಾರು ಜನ ಇದರಲ್ಲಿ ಹಳ್ಳಿನಲ್ಲಿ ಸಿಗೋ ಸಾಧ್ಯತೆ ಕಡಿಮೆ ಈ ಇನ್ಸ್ಟ್ರೂಮೆಂಟು ಇದು. ಹಾಗಾಗಿ ನಮ್ಮ ಕಾಲೇಜಲ್ಲಿ ಇದರಲ್ಲಿ ಲಭ್ಯ ಇರುತ್ತೆ. ಎರಡನೇದು ಏನಪ್ಪಾ ಅಂದ್ರೆ, ನಮ್ಮ ರೈತರು ಯಾವಾಗ್ಲೂ ಹಾಲು ಕರಿಬೇಕಾದ್ರೆ ಇದಕ್ಕೆ ನಕಲಿಂಗ್ ಅಂತೀವಿ, ಈ ಹೆಬ್ಬೆರಳನ್ನ ಮಡಚಿಬಿಟ್ಟು ಆ ಕೆಚ್ಚಲನ್ನ ಹಿಡ್ಕೊಂಡು ಜೋರಾಗಿ ಹಿಂಗೆ ಕರಿತಾ ಇರ್ತಾರೆ. ಅದ್ರ ಉದ್ದೇಶ ಏನಂದ್ರೆ ಬೇಗ ಹಾಲು ಕರಿಬಹುದು, ಅವರು ಹಾಲು ಹಿಳಿಲಿ ಅಂತ. ಈ ತರ ಪೂರ್ತಿ ಇನ್ನೊಂದು ಸಂಪೂರ್ಣ ಕೈ ಉಪಯೋಗಿಸಿ ಮಾಡ್ತಾರೆ, ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತ. ಸೊ ಮೊಲೆ ತೊಟ್ಟು ದೊಡ್ಡದಿದ್ರೆ ಈ ರೀತಿ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಮಾಡಬಹುದು. ಕೆಲವಕ್ಕೆ ಜೆರ್ಸಿ ಮತ್ತೆ ಸಣ್ಣ ಸಣ್ಣ ಕಡಸುಗಳು ಈಫರ್ ಅಂತ ಹೇಳ್ತೀವಿ, ಅವಕ್ಕೆ ಸಣ್ಣ ಮೊಲೆ ತೊಟ್ಟಿರುತ್ತೆ. ಹಾಗಾಗಿ ಇದು ಅನಿವಾರ್ಯ ಆಗುತ್ತೆ ಅವ್ರಿಗೆ, ನಕಲಿಂಗ್ ಅಂತೇಳಿ ಹೆಬ್ಬೆರಳನ್ನ ಮಡಿಚಿಕೊಂಡು ಆ ಮೊಲೆ ತೊಟ್ಟಿಗೆ ಒತ್ತುಬಿಟ್ಟು ಆ ಒತ್ತುಬಿಟ್ಟು ಜೋರಾಗಿ ಹಿಂಗ್ ಮಾಡಬೇಕಾದ್ರೆ ಆ ಮೊಲೆ ತೊಟ್ಟಿನ ಒಳಭಾಗದ ಪದರ ಸ್ವಲ್ಪ ಕಿತ್ತೋಗ್ತಾ ಇರುತ್ತೆ. ಕಿತ್ತೋದ್ಮೇಲೆ ಅದು ಆಮೇಲೆ ಅದು ಗುಣ ಆಗುತ್ತೆ, ಹೀಲ್ ಆಗುತ್ತೆ. ಹೀಲ್ ಆದಾಗ ಒಂದ್ ಸಣ್ಣ ಗಂಟು ತರ ಇರುತ್ತೆ, ಆ ಗಂಟು ಹಾಗೆ ಎವ್ರಿ ಡೇ ಮಾಡ್ತಾ ಇರ್ತಾರೆ, ಎವ್ರಿ ಡೇ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಟೀಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಗಂಟುಗಳು ಇವು ಹೇಳ್ತಾರೆ. ಸೊ ಆ ಟೀಟ್ ಪಾಲಿಪ್ಸ್ ಅಥವಾ ಟೀಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು ಮೊಲೆ ತೊಟ್ಟಿನ ಮಧ್ಯದಲ್ಲಿರುತ್ತೆ. ಅದನ್ನ ತೆಗಿಲಿಕ್ಕೆ ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೊಲೆ ತೊಟ್ಟಿಗೆ ಅದಕ್ಕೆ ಟೀಟ್ ಟ್ಯೂಮರ್ ಎಕ್ಸ್ಟ್ರಾಕ್ಟರ್ ಅಂತ ಬರುತ್ತೆ. ಆ ಟೀಟ್ ಟ್ಯೂಮರ್ ಎಕ್ಸ್ಟ್ರಾಕ್ಟರ್ ಅನ್ನ ಹಾಕ್ಬಿಟ್ಟು ಅದೇನು ಗಂಟಿರುತ್ತೆ, ಆ ಗಂಟನ್ನ ಸ್ವಲ್ಪ ಹಿಂಗ್ ಸ್ಕ್ಯಾರಿಫೈ ಮಾಡ್ತಾರೆ, ಹಿಂಗೆ ಎರಿತಾರೆ. ಈ ತರ ಇದು ಮಾಡಿದಾಗ ಸ್ವಲ್ಪ ರಕ್ತ ಇದು ಬರುತ್ತೆ, ರಕ್ತ ಇದು ಬಂದಾಗ ಮಧ್ಯದಲ್ಲಿ ಒಂದು ಪೈಪ್ ಇದು ಹಾಕ್ಬಿಟ್ಟು ಅದನ್ನ ಹಾಗೆ ಕ್ಲೋಸ್ ಮಾಡಿ ಅದನ್ನು ಮತ್ತೆ ಎವ್ರಿ ಡೇ ಹಿಂಡಬಾರದು. ಅದನ್ನ ಪ್ಯಾಸಿವ್ ಡ್ರೈನೇಜ್ ಆಫ್ ಮಿಲ್ಕ್ ಅಂತೇಳಿ ಟೀಟ್ ಸೈಫನ್ ಹಾಕಿ ಹಾಲನ್ನ ಕರ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅದು ಗುಣ ಆಗತಕ್ಕನು ಮಾಡಬೇಕು, ಒಂದು ವಾರದ ಮಟ್ಟಿಗೆ ಆ ಪೂರ್ತಿಯಾಗಿ ಹೋಗುತ್ತೆ. ಸೊ ಸುಮಾರು ಜನ ರೈತರು ನನ್ನ ಹತ್ರ, ನಾವೊಂದು ಸ್ವಲ್ಪ ಹೋಮಿಯೋಪತಿ ಔಷಧಿನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ, ಟೀಟ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಆ ಟೀಟ್ ಫೈಬ್ರೋಸಿಸ್ಗೆ ಇದಕ್ಕೆ ಸ್ವಲ್ಪ ಉತ್ತಮವಾದ ಫಲಿತಾಂಶ ಇದು ನೋಡಿದೀವಿ. ಹಾಗಿದ್ರೆ ಸುರಕ್ಷಿತವಾಗಿ ಹಾಲನ್ನ ಕರಿತಕ್ಕಂತ ವಿಧಾನ ಹೇಗೆ ಸರ್? ಒಂದು ನೀವು ಹೇಳಿದಾಗೆ ಹೆಲ್ಮೆಟ್ ಅನ್ನ ಇದ್ ಮಾಡಿ ಜಾರ್ಸ ಅಂತದ್ದು, ಇನ್ನೊಂದು ಸಂಪೂರ್ಣವಾಗಿ ಅದನ್ನ ಅಮುಕ ಅಂತದ್ದು. ಇದು ಎರಡ್ ತರ ಮಾಡಬಹುದು, ಒಂದು ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಇಟ್ಕೊಂಡು ಹಿಂಡೋ ಅಂತದ್ದು ಎಣ್ಣೆ ಹಾಕ. ಅಂತಂದ್ರೆ ಬರೀ ಹೆಬ್ಬೆರಳ ಮೇಲೆ ಪೂರ್ಣ ಬಲವನ್ನ ಬಿಡದೇ ಮಾಡೋದು. ಇನ್ನೊಂದು ಹೆಬ್ಬೆರಳನ್ನ ನಾನು ಆಗ್ಲೇ ಹೇಳದೆ, ಹೆಬ್ಬೆರಳನ್ನ ಮಡಿಚಿಕೊಂಡು ಹೆಬ್ಬೆರಳ ಗೆಣ್ಣೆನ ಒತ್ತುಬಿಟ್ಟು ಹಿಂಡೋ ಅಂತದ್ದು, ಅದಕ್ಕೆ ನಕಲಿಂಗ್ ಅಂತೀವಿ. ಬಟ್ ರೈತರು ಸುಮಾರು ಅದನ್ನೇ ಮಾಡ್ತಾರೆ, ಅದು ಸ್ವಲ್ಪ ಹಾಲು ಬೇಗ ಕರೀಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇನ್ನೊಂದು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತ, ಸಂಪೂರ್ಣವಾಗಿ ಕೈನಲ್ಲಿ ಹಿಡ್ಕೊಂಡು ಪೂರ್ತಿಯಾಗಿ ಕೆಳಗಡೆ ಹೀಗೆ ಹೆಬ್ಬೆರಳಲ್ಲಿ ಲಾಕ್ ಮಾಡ್ಕೊಳ್ತಾರೆ, ಆಮೇಲೆ ಸಂಪೂರ್ಣವಾಗಿ ಹಿಂಡ್ತಾರೆ. ಇದು ಒಳ್ಳೆ ಮೆಥಡ್, ಇದರಲ್ಲಿ ಅಷ್ಟು ಗಾಯ ಆಗೋದಿಲ್ಲ. ಆಮೇಲೆ ಸುಮಾರು ಜನ ಹಾಲಿನ ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಮಾಡ್ತಾರೆ. ಆ ಮಿಲ್ಕಿಂಗ್ ಮಿಷಿನ್ ಅದ್ರ ಟೈಮ್ ಆದ್ಮೇಲೂ ಅದು ಹಾಗೇನೆ ಇದಿದ್ರೆ ಅದ್ ಹಿಂಗ್ ಸಕ್ ಮಾಡ್ತಾ ಇರುತ್ತೆ, ಅವಾಗ್ಲೂ ಸ್ವಲ್ಪ ಮೊಲೆ ತೊಟ್ಟಿಗೆ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮೊಲೆ ಕೆಚ್ಚಲನ್ನ ನೋಡ್ಕೊಂಡು ಹಾಲು ಸ್ವಲ್ಪ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಅವರು ಇದನ್ನ ನಿಲ್ಸೋದು ಒಳ್ಳೇದು, ಮಿಲ್ಕಿಂಗ್ ಮಿಷಿನ್ನ. ಇದು ಮಿಲ್ಕಿಂಗ್ ಈಗ ನಾವು ಯಾಂತ್ರಿಕವಾಗಿ ಕರಿತಕ್ಕಂಥದ್ದೇ ಹೆಚ್ಚು ಒಳ್ಳೇದು ಅಂತೀರಾ? ಯಾಂತ್ರಿಕವಾಗೂ ಕರಿಬಹುದು, ಸ್ವಲ್ಪ ಅನುಭವ ಇದು ಬೇಕು ಅವ್ರಿಗೆ. ಸೊ ಇಷ್ಟು ಸಮಯಕ್ಕೆ ಇಷ್ಟು ಹಾಲು ಬರುತ್ತೆ. ಅದು ಮಿಲ್ಕಿಂಗ್ ಎಲ್ಲ ಆದ್ಮೇಲೂ ಹಾಗೆ ಕಂಟಿನ್ಯೂ ಮಾಡೋದು ಅದು ಡ್ಯಾಮೇಜ್ ಆಗುತ್ತೆ. ಸಾಮಾನ್ಯವಾಗಿ ಯಾರು ರೈತರು ಆ ರೀತಿ ಮಾಡೋದಿಲ್ಲ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋಂಥವ್ರು ನಿಗದಿತ ಸಮಯಕ್ಕೆ ಅವರು ಮಿಲ್ಕಿಂಗ್ ಮಿಷಿನ್ನ ಇದನ್ನ ಆಫ್ ಮಾಡ್ತಾರೆ. ಇನ್ನು ನಾಲ್ಕನೇ ಪ್ರಕಾರದ ತೊಂದರೆ ಅಂತ ಅಂದ್ರೆ ಹಾಲಿನ ಮೊಲೆ ತೊಟ್ಟಿನ ಕಿರುನಾಳಗಳ ತೊಂದರೆಗಳು ಅಂತ ಹೇಳಿ. ಇಲ್ಲಿ ಏನೆಲ್ಲ ತೊಂದರೆಗಳು ಸಂಭವಿಸುತ್ತೆ? ಮೊಲೆ ತೊಟ್ಟಿನ ಕಿರುನಾಳದ ತೊಂದರೆಗಳು ಅಂದ್ರೆ, ಮೊಲೆ ತೊಟ್ಟಿನ ಕಿರುನಾಳ ಅಂದ್ರೆ ಲಾಸ್ಟ್ ಟಿಪ್ ಅಲ್ಲಿ ಒಂದು 3 mm ಅಷ್ಟು ಇರುತ್ತೆ ಅದು. ಅದರಲ್ಲಿ ಸರ್ಕ್ಯುಲರ್ ಮಸಲ್ಸ್ ಇರುತ್ತೆ, ಉಂಗುರಕಾರಕ ಸಂಕುಚಿತ ಸ್ನಾಯುಗಳು ಅಂತೀವಿ, ಸರ್ಕ್ಯುಲರ್ ರಿಂಗ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತಿರುತ್ತೆ. ಸೊ ಅದು ಹಾಲನ್ನ ಇಟ್ಕೊಳ್ಳೋದಕ್ಕೆ ಅನುಕೂಲ ಮಾಡುತ್ತೆ. ಏನಾದರೂ ಅದು ಸ್ವಲ್ಪ ಏನಾದರೂ ವೀಕ್ ಇದ್ರೆ ಅಥವಾ ಉಂಗುರಕಾರಕ ಸಂಕುಚಿತ ಸ್ನಾಯುಗಳು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿದ್ರೆ, ವೀಕ್ ಇದ್ರೆ ಅವಾಗ ಹಾಲೆಲ್ಲ ಸೋರ್ತಾ ಇರುತ್ತೆ. ನಮ್ಮ ಹತ್ರ ಸುಮಾರು ಜನ ರೈತರು ಇದು ಕಂಪ್ಲೇಂಟ್ ಇಟ್ಕೊಂಡು ಬರ್ತಾರೆ, ಸರ್ ಹಾಲೆಲ್ಲ ಸೋರ್ತಾ ಇದೆ, ಹಾಲು ನಿಂತ್ಕೊಂಡಿದ್ರೆ ಸೋರ್ತಾ ಇರುತ್ತೆ ಅಂತ. ಎಲ್ಲ ಮೊಲೆ ತೊಟ್ಟುಗಳಲ್ಲೂ ಆಗ್ತಿದ್ರೆ ಅದಕ್ಕೆ ಸ್ವಲ್ಪ ಕಾಂಜೆನಿಟಲ್ ಡಿಫೆಕ್ಟ್ ಇರುತ್ತೆ, ಹಸುಗೆ ಮೊದಲಿಂದಾನೇ ಏನೋ ಸ್ವಲ್ಪ ತೊಂದರೆ ಇರುತ್ತೆ. ಯಾವುದಾದ್ರೂ ಒಂದು ಮೊಲೆ ತೊಟ್ಟಲ್ಲಿ ಈ ರೀತಿ ಆಗ್ತಾ ಇದ್ರೆ ಒಂದು ಮಸಲ್ಸು, ಇದು ಸರ್ಕ್ಯುಲರ್ ರಿಂಗ್ ಮಸಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಅದು ಲೀಕಿ ಟೀಟ್ಸ್ಗೆ ಇದಕ್ಕೆ ಅದು ನಾವು ಅದ್ರ ಟಿಪ್ ಅಲ್ಲಿ ಒಂದು ಸಣ್ಣದು ಇರಿಟೆಂಟ್ ಇಂಜೆಕ್ಷನ್ ಅಂತ ಕೊಡಬಹುದು. ಸ್ಮಾಲ್ ಒಂದು ಪೋಡಿನೈಡಿನ್ ಅಂತೇಳಿ ಒಂದು 0.1 ml ತಗೊಂಡು 1.3 ml ಅಷ್ಟು ನಾರ್ಮಲ್ ಸಲೈನ್ ಮಿಕ್ಸ್ ಮಾಡಿ ಆ ಟಿಪ್ ಕೊಟ್ರೆ ಅವಾಗ ಅದು ಇನ್ಫ್ಲಮೇಷನ್ ಆಗುತ್ತೆ, ಅವಾಗ ಅದು ಊದ್ಕೊಂಡೋದ್ರಿಂದ ಹಾಲು ಯಾವುದು ಸೋರೋದಿಲ್ಲ. ಇದಕ್ಕೂ ಅಷ್ಟೇ. ಸೊ ಹೋಮಿಯೋಪತಿನಲ್ಲಿ ಕ್ಯಾಲ್ಕೇರಿಯ ಕಾರ್ಬ್ ಅಂತ ತುಂಬಾ ಒಳ್ಳೆ ಆದ ಔಷಧ ಇದೆ, ಅದನ್ನ ಹಾಕಿನೂ ಕಡಿಮೆ ಆಗಿದಾವೆ ನಾವು ಉಳಿದ್ ಮಾಡಿದಾಗ. ಮತ್ತೆ ಇನ್ನೊಂದು ಹಾರ್ಡ್ ಟೀಟ್ ಅಂತ ಆಗುತ್ತೆ. ಕೆಲವ್ರದ್ದು ಸಮಸ್ಯೆ ಏನು ಅಂದ್ರೆ, ಸರ್ ಎಷ್ಟು ಹಾಲು ಹಿಂಡಿದ್ರು ಬರದೇ ಇಲ್ಲ, ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಅಂತಾರೆ. ನಾನಾಗ್ಲೇ ಹೇಳದಾಗೆ ಉಂಗುರಕಾರಕ ಸಂಕುಚಿತ ಸ್ನಾಯುಗಳು ಸ್ವಲ್ಪ ಜಾಸ್ತಿ ಹಾರ್ಡ್ ಆಗಿರುತ್ತೆ ಸರ್. ಅದು ಹಾರ್ಡ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಟೀಟ್ ಡೈಲೇಟರ್ಸ್ ಅಂತ ಬರ್ತವೆ ನಮ್ಮಲ್ಲಿರುತ್ತೆ ಎಕ್ವಿಪ್ಮೆಂಟು, ಕೆಲವು ಪಶುವೈದ್ಯ ಸಂಸ್ಥೆನಲ್ಲೂ ಸಹ ಇರಬಹುದು. ಅದನ್ನ ಟೀಟ್ ಡೈಲೇಟರ್ ಹಾಕ್ಬಿಟ್ಟು ಸ್ವಲ್ಪ ಅಗಲ ಮಾಡ್ತಾ ಇದ್ರೆ, ಸೊ ಎವ್ರಿ ಡೇ ಮಾಡ್ತಿದ್ರೆ ಸ್ವಲ್ಪ ಅದನ್ನ ಅಗಲ ಆಗುತ್ತೆ. ಸೊ ಅವಾಗ ಹಾಲು ಇದು ಸಲೀಸಾಗಿ ಬರ್ಲಿಕ್ಕೆ ಇದಕ್ಕೆ ಅನುಕೂಲ ಆಗುತ್ತೆ. ಸುಮಾರು ಒಂದು 5-6 ದಿನ ಅಥವಾ ಒಂದು ವಾರ ಟೀಟ್ ಡೈಲೇಟರ್ ಸಪ್ಲೈ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ನಮ್ಗೇನು ಈ ಇಂಟ್ರಾ ಮೆಮೊರಿ ಇನ್ಫ್ಯೂಷನ್ ಅಂತೀವಿ, ಕೆಚ್ಚಲಿಗೆ ಹಾಕುವಂತ ಔಷಧಿ, ಅದನ್ನ ಹಾಕ್ಬಿಟ್ಟು ಆ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿದ್ರೆ ಅದು ಹಾಗೇನೆ ಅಗಲವಾಗಿ ಇರುತ್ತೆ. ಸೊ ಅದನ್ನ ಹಾಲು ಕರಿಬೇಕಾದ್ರೆ ತೆಗೆದ್ಬಿಟ್ಟು ಹಾಲನ್ನ ಇದನ್ನ ಕರ್ಕೋಬಹುದು ಅವರು. ಇನ್ನು ಈ ತಂತುಗಟ್ಟು ತೊಂದರೆಗಳು ಅಂತ ಹೇಳಿ ಒಂದಷ್ಟು ಕಾಣಿಸುತ್ತೆ. ಅದು ಕೆಚ್ಚಲನ್ನ ಅಬ್ಡಮನ್ಗೆ ಇದಕ್ಕೆ ಇಡ್ಕೊಳ್ಳೋ ಅಂತದ್ದು ಒಂದು ಲಿಗಮೆಂಟ್, ಮೀಡಿಯನ್ ಸಸ್ಪೆನ್ಸರಿ ಲಿಗಮೆಂಟ್ ಅಂತೀವಿ, ಮಧ್ಯ ತಂತುಗಟ್ಟು ಅಂತೇಳಿ, ಕೆಚ್ಚಲಿನ ತಂತುಗಟ್ಟು ಅಂತ, ಮತ್ತೆ ಬಾಹ್ಯ ತಂತುಗಟ್ಟು ಅಂತ ಹೇಳಿ, ಸೊ ಲ್ಯಾಟ್ರಲ್ ಸಸ್ಪೆನ್ಸರಿ ಲಿಗಮೆಂಟ್ ಅಂತ. ಇವೆರಡು ಕೆಚ್ಚಲನ್ನ ಹಸುವಿನ ಒಡಲಿಗೆ ಅಂಟ್ಕೊಂಡಿರುತ್ತೆ. ಈ ಲಿಗಮೆಂಟ್ಗಳು ಅಥವಾ ಈ ತಂತುಗಟ್ಟುಗಳು ಯಾವಾಗ ವೀಕ್ ಆಗುತ್ತೆ, ಆ ಎರಡು ಹಿಂದೆಗಡೆ ಕಾಲು ನಡುಗಾಲು ಅಂತ ಹೇಳ್ತೀವಿ, ಹಾಕ್ ಜಾಯಿಂಟ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ, ಆ ನಡುಗಾಲಿನಿಂದ ಕೆಳಗಡೆ ಬಂದ್ಬಿಡುತ್ತೆ ಕೆಚ್ಚಲು. ಕೆಳಗಡೆ ಬಂದಾಗ ಏನಾಗುತ್ತೆ ಅಂತ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಎಲ್ಲಾ ರಾಸುಗಳು ಅಷ್ಟೇ, ಎದ್ದೇಳ್ಬೇಕಾದ್ರೆ ಹಿಂದೆಗಡೆ ಕಾಲು ಫಸ್ಟ್ ಎದ್ದೇಳುತ್ತೆ, ಮುಂದಗಡೆ ಕಾಲು ಸ್ವಲ್ಪ ಕೆಚ್ಚಲು ಮುಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಎದ್ದೇಳುತ್ತೆ. ಅವಾಗೆಲ್ಲ ಕೆಚ್ಚಲು ಯಾವಾಗ ಕೆಳಗಡೆಗೆ ಬಂದ್ಬಿಡುತ್ತೆ, ಆಲ್ಮೋಸ್ಟ್ ಕಾಲತ್ರಕ್ಕೆ ಬಂದ್ಬಿಡುತ್ತೆ ಈ ತಂತುಗಟ್ಟುಗಳು ವೀಕ್ನೆಸ್ ಇದು ಇದ್ರೆ. ಆದ್ದರಿಂದ ಕೆಚ್ಚಲು ಮತ್ತೆ ಮೊಲೆ ತೊಟ್ಟುಗಳೆಲ್ಲ ನೆಲದ ಮೇಲೆ ಹಿಂಗೆ ಉಜ್ಜಿಕೊಂಡು ಹೋಗೋದ್ರಿಂದ ಎಲ್ಲ ಗಾಯಗಳು ಇವು ಆಗ್ತವೆ. ಸೊ ಅದಕ್ಕೆ ರೈತರು ಅದನ್ನ ಕೊಂಡ್ಕೋಬೇಕಾದ್ರೆ ಹಸುನ ಇದನ್ನ, ಆದಷ್ಟು ಕೆಚ್ಚಲು ಆ ನಡುಗಾಲು ಏನು ಹಾಕ್ ಜಾಯಿಂಟ್ ಅಂತೀವಿ ಅದಕ್ಕಿನ್ನ ಕೆಳಗಡೆ ಇರಬಾರ್ದು ಮೊಲೆ ತೊಟ್ಟುಗಳು, ಅದಕ್ಕಿನ್ನ ಮೇಲ್ಗಡೆ ಇರಬೇಕು. ಆ ಥರದ್ದಾದ್ರೆ ಸ್ವಲ್ಪ ಕೆಚ್ಚಲು ಬಾವು ಬರೋ ಸಾಧ್ಯತೆನೂ ಕಡಿಮೆ, ಮತ್ತೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಹಾಲು ಇದು ಪ್ರೊಡಕ್ಷನ್ ಇದು ಬಂದ್ರೂ ಸ್ವಲ್ಪ ಕೆಚ್ಚಲು ಜಾಸ್ತಿ ಇಳೆ ಬೀಳೋದಿಲ್ಲ. ಅದಕ್ಕೆ ಸೂಕ್ತ ಚಿಕಿತ್ಸೆ ಏನಿಲ್ಲ, ಅದಕ್ಕೆ ಸಹಜವಾಗಿ ನ್ಯೂಟ್ರಿಷನ್ ಇದು ಕೊಟ್ರೆ ಸ್ವಲ್ಪ ಲಿಗಮೆಂಟ್ ಇದು ಹಾಗೆ ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೋದು. ಅಷ್ಟು ಬಿಟ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸುಮಾರು ಜನ ರೈತರು ಬಂದು ಕೆಚ್ಚಲು ಪೂರ್ತಿ ಕೆಳಗಡೆ ಆಗಿದೆ ಸರ್, ಅದಕ್ಕೆ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಿ ಸರಿಪಡಿಸ್ತೀರಾ ಅಂತ. ಅದು ನಾವು ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದು ಹಿಡ್ಕೊಳ್ಳೋದಿಲ್ಲ ಅಷ್ಟು ಇದರಲ್ಲಿ. ಯಾಕೆ ಅಂತಂದ್ರೆ ಒಂದು 500 ರಾಸು ಸ್ವಲ್ಪ ಜಾಸ್ತಿ ಹಾಲು ಕೊಡೋಂಥದ್ದು ಸುಮಾರು 50 kg ತಕ್ಕನೂ ಬರುತ್ತೆ ಅದ್ರ ಕೆಚ್ಚಲು. ಅದನ್ನ ಇಟ್ಕೊಳ್ಳೋ ಅಂತ ದಾರ ಇದು ಇರೋದಿಲ್ಲ, ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಇದಕ್ಕೆ ಸಾಧ್ಯ ಇಲ್ಲ. ರೈತರು ಕೊಂಡ್ಕೋಬೇಕಾದ್ರೇನೆ ರಾಸುಗಳನ್ನ ಇದನ್ನ ಸ್ವಲ್ಪ ನೋಡ್ಬಿಟ್ಟು ಕೊಂಡ್ಕೊಂಡ್ರೆ ಸ್ವಲ್ಪ ಒಳ್ಳೇದು. ಈ ತರದ ಯಾವುದೇ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ರೈತರು ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು? ರೈತರು ಪ್ರಾರಂಭಿಕ ಹಂತದಲ್ಲೇ ತೋರಿಸಬೇಕಾಗುತ್ತೆ. ಏನೇ ಟೀಟ್ ಫೈಬ್ರೋಸಿಸ್ ಅಥವಾ ಕೆಚ್ಚಲು ಗಂಟು ಅಥವಾ ಮೊಲೆ ತೊಟ್ಟಲ್ಲಿ ಏನೇ ಗಂಟು ಬಂದಿದ್ರು ಪ್ರಾರಂಭಿಕ ಹಂತದಲ್ಲಿ ತೋರಿಸಿದ್ರೆ ಸ್ವಲ್ಪ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆನ ಕೊಡಬಹುದಾಗುತ್ತೆ. ಮತ್ತೆ ಇನ್ನೊಂದು ಈ ಆಹಾರ ಪದ್ಧತಿ, ಸೊ ಅದಕ್ಕೂ ನ್ಯೂಟ್ರಿಷನ್, ಈಗ ಟೀಟ್ ಪ್ಲಗ್ ಅಂತ ಹೇಳ್ತೀವಿ, ಸೊ ಟೀಟ್ ಪ್ಲಗ್ ಇದು ಕೆರಾಟಿನ್ ಪ್ಲಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಲ್ಪ ವಿಟಮಿನ್ ಇ ಮತ್ತೆ ಸೆಲಿನಿಯಂ ಇರೋ ಅಂಶ ಇರೋ ಅಂತದ್ದು ಅವರು ಆಹಾರನ ಇದನ್ನ ಕೊಟ್ರೆ ಆ ಟೀಟ್ ಇದನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೋಬಹುದು. ಸೊ ಯಾವುದು ಬ್ಯಾಕ್ಟೀರಿಯಾ ಇವು ಒಳಗಡೆಯಿಂದ ಹೋಗೋದಿಲ್ಲ, ಟೀಟ್ ಪ್ಲಗ್ ಚೆನ್ನಾಗಿರುತ್ತೆ. ಟೀಟ್ ಆರಿಫೈಸ್ ಅಲ್ಲಿ ನಾನು ಹೇಳಿದೆ ಕಿರುತೊಟ್ಟು ಅಂತ, ಆ ಕಿರುತೊಟ್ಟಲ್ಲಿ ಆ ಗಂಟುಗಳು ಇವು ಆಗ ಸಾಧ್ಯತೆ ಕಡಿಮೆ. ಆಮೇಲೆ ರೈತರುಗಳು ಸ್ವಲ್ಪ ಏನಾದ್ರೂ ಇಂಜೆಕ್ಷನ್ಸ್ ಇದು ಹಾಕ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಹಾಕ್ಬೇಕು ಆ ಟಿಪ್ಪಲ್ಲಿ ಇದರಲ್ಲಿ ಹಾಕ್ಬೇಕಾದ್ರೆ, ಅದರಿಂದನೂ ಗಾಯ ಆಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಸೊ ನುರಿತ ಪಶುವೈದ್ಯರು ಅಥವಾ ಯಾರಾದರೂ ನಮ್ಮ ಅರೆತಾಂತ್ರಿಕ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಅವ್ರ ಹತ್ರನೇ ಔಷಧಿ ಇದು ಹಾಕ್ಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಟೀಟ್ ಡಿಪ್ ಅನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಅವರು ಏನು ರಾಸುಗಳನ್ನ ಕಟ್ತಾರೆ ಕೊಟ್ಟಿಗೆ ಅದು ಸ್ವಲ್ಪ ಶುದ್ಧವಾಗಿರಬೇಕು, ಆಮೇಲೆ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಇಲ್ಲ ಅಂತಂದ್ರೆ ಹೊರಗಡೆ ಬೈಲಲ್ಲಿ ಕಟ್ಟೋದಾದ್ರೆ ಅದು ಕಟ್ಟೋ ಅಂತ ಜಾಗ ಸ್ವಲ್ಪ ನೀಟಾಗಿರಬೇಕು. ಅದರಿಂದ ಮ್ಯಾನೇಜ್ಮೆಂಟ್ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತೆ ನಾನು ಹೇಳ್ದಂಗೆ ಹಾಲು ಕರೆಯುವ ವಿಧಾನ ಅದನ್ನ ಸ್ವಲ್ಪ ಮಾರ್ಪಾಟು ಮಾಡ್ಕೋಬೇಕಾಗತ್ತೆ. ಆ ರೀತಿ ಗಂಟುಗಳು ಇದ್ರೆ ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಜಾನುವಾರುಗಳಲ್ಲಿ ಸೊ ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿನ ತೊಂದರೆಗಳನ್ನ ನಿರ್ವಹಿಸಬಹುದು. ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿನ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸಾಮಾನ್ಯವಾಗಿ ನಮ್ಗೆ ಬರ್ತಾ ಇರುವಂತದ್ದು ನರುಳಿ ಅಂತ ಬರ್ತದೆ. ಕೆಲವರು ಸರ್ ವಾಸನೆ ಆಗಲ್ವಾ, ಇದು ಎಷ್ಟಿದಾದ್ರೂ ಅದಕ್ಕೆ ವಾಸಿ ಆಗುತ್ತೆ. ಯಾವುದೋ ಕೆಲವೇ ಒಂದು ತೊಂದರೆಗಳಲ್ಲಿ ಮಾತ್ರನೇ ವಾಸಿ ಆಗೋದಿಲ್ಲ. ಮೆಲನೋಮಾ ಅಂತ ಅದೊಂಥರ ಟ್ಯೂಮರ್ ತರ ಕನ್ವರ್ಟ್ ಆಗಿರುತ್ತೆ. ಸುಮಾರು 100 ನರುಳಿ ಕೇಸ್ಗಳು ಬಂದ್ರೆ 80-90 ವಾಸಿ ಆಗ್ತವೆ. ಟೀಟ್ ಫೈಬ್ರೋಸಿಸ್ ಅಂತ ಬರುತ್ತೆ, ಅದನ್ನು ಸಹ ಶಸ್ತ್ರಚಿಕಿತ್ಸೆ ಇದು ಮಾಡಿದ್ರೆ ವಾಸಿ ಆಗುತ್ತೆ. ಇವನ್ ಹೋಮಿಯೋಪತಿ ಇದ್ರಲ್ಲೂ ಸಹ ವಾಸಿ ಇದು ಮಾಡಬಹುದು. ಇನ್ನು ಉಳಿದಂತೆ ಅವರು ಮೊಲೆ ಕಿರುತೊಟ್ಟಿನ ತೊಂದರೆಗಳನ್ನ ಸಹ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ. ಅದು ಹಾಗೆ ಬಿಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಆದರೆ ಆ ಕೆಚ್ಚಲೆ ಪೂರ್ತಿಯಾಗಿ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರಾರಂಭಿಕ ಹಂತದಲ್ಲಿ ತೋರಿಸ್ಬೇಕು. ಮತ್ತೆ ಸೂಕ್ತ ಟೈಮಲ್ಲಿ ಏನೇ ಕೆಚ್ಚಲಿಗೆ ಮೊಲೆ ತೊಟ್ಟಿಗೆ ಗಾಯಗಳಾದ್ರೂ ಆ ಗಾಯಗಳನ್ನ ಪದೇ ಪದೇ ಹಿಂಡಬಾರ್ದು ಅವರು. ಅದಕ್ಕೆ ಒಂದು ವಾರ ರೆಸ್ಟ್ ಕೊಟ್ಟರೆ ಸರಿಯಾಗುತ್ತೆ. ಒಂದು ವಾರ ರೆಸ್ಟ್ ಕೊಡಬೇಕು ಅಂದ್ರೆ ಮತ್ತೆ ಹಾಲೆಲ್ಲ ಡ್ಯಾಮೇಜ್ ಆಗಲ್ವಾ ಸರ್, ಹಾಲೆಲ್ಲ ಇದ್ರೆ ಕೆಚ್ಚಲು ಬಾವು ಬರಲ್ವಾ ಅಂತ ರೈತರು ಕೇಳ್ತಾರೆ. ಹಾಲು ಅದ್ರೊಳಗಡೆ ಬಿಡೋದಿಲ್ಲ, ಒಂದು ಟೀಟ್ ಸೈಫನ್ ಅಂತ ಒಂದು ಪೈಪ್ ಹಾಕ್ಬಿಟ್ಟು ಹಾಲನ್ನೆಲ್ಲ ಹೊರಗಡೆಗೆ ಕರಿಬೇಕಾಗತ್ತೆ. ಆ ರೀತಿ ಕರೆದ್ರೆ ಸೊ ಹಾಲಿನ ಮೊಲೆ ತೊಟ್ಟಿನ ತೊಂದರೆಗಳನ್ನ ನಿವಾರಣೆ ಮಾಡಬಹುದು. 5 ರಾಸುಗಳಲ್ಲಿನ ಕೆಚ್ಚಲು ಮತ್ತೆ ಮೊಲೆ ತೊಟ್ಟಿನ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 9448302209. ಇನ್ನೊಮ್ಮೆ ಹೇಳಿ, 9448682209. ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ 5 ರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆ ತೊಟ್ಟಿನ ತೊಂದರೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ 5 ರಾಸುಗಳಲ್ಲಿ ಕಂಡುಬರುವ ಕೆಚ್ಚಲು ಹಾಗೂ ಮೊಲೆ ತೊಟ್ಟಿನ ತೊಂದರೆಗಳು ಹಾಗೂ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ನಾಗರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ಹಾಸನ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳ ಕೃಷಿಕರಿಗೆ ಅತ್ಯಂತ ಪ್ರಿಯವಾದಂತಹ ತೋಟಗಾರಿಕೆ ಬೆಳೆ ಅಂತ ಹೇಳಿದರೆ ಅದು ತೆಂಗು. ತೆಂಗಿನ ತೋಟಗಳನ್ನು ಅನೇಕ ಭಾಗಗಳಲ್ಲಿ ನಿರ್ಮಾಣವನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಅರಸೀಕೆರೆ, ಚನ್ನರಾಯಪಟ್ಟಣ, ಹಾಸನ ಹಾಗೂ ಅರಕಲಗೂಡು ಭಾಗದಲ್ಲಿ ಹೆಚ್ಚಿನ ತೆಂಗಿನ ತೋಟಗಳನ್ನು ನಾವು ಕಾಣಬಹುದು. ತೆಂಗಿನ ತೋಟಗಳನ್ನು ಒಮ್ಮೆ ಮಾಡಿದ ಮೇಲೆ ಅಲ್ಲಿ ತೆಂಗನ್ನು ಬಿಟ್ಟು ಅಲ್ಲಿ ಬೇರೆ ಬೆಳೆಗಳನ್ನು ಬೆಳೆಯುವಂಥದ್ದನ್ನು ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ತೆಂಗಿನ ಮಧ್ಯದಲ್ಲಿ ಬೇರೆ ಬೆಳೆಯನ್ನು ಬೆಳೆದ್ರೆ ತೆಂಗಿಗೆ ಹಾನಿಯಾಗಬಹುದು ಅನ್ನುವಂಥದ್ದು ಒಂದು, ಮತ್ತೆ ಈ ತೆಂಗಿನ ನೆರಳಿನಲ್ಲಿ ಬೇರೆ ಬೇರೆ ಬೆಳೆಗಳು ಬರುವುದಿಲ್ಲ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಅಲ್ಲಿ ಬೇರೆ ಯಾವುದೇ ಬೆಳೆಯನ್ನ ಮಾಡದೇ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ 20-30 ವರ್ಷದ ತೆಂಗಿನ ಮರದಲ್ಲಿ 4,000-7,000 ಬೇರುಗಳು ಇರುತ್ತವೆ. ಇವುಗಳಲ್ಲಿ 74% ಬೇರುಗಳು ತೆಂಗಿನ ಬುಡದಿಂದ ಕೇವಲ 2 ಮೀಟರ್ ಸುತ್ತಳತೆಯಲ್ಲೇ ಇರುತ್ತೆ. 82% ಬೇರುಗಳು 1-4 ಅಡಿ ಆಳದಲ್ಲಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ತೆಂಗಿನ ತೋಟದಲ್ಲಿ ತೆಂಗಿನ ಮರದ ಬೇರುಗಳು ಕೇವಲ 25% ಅಂತ ಅಂದರೆ 1/4 ಜಾಗವನ್ನು ಮಾತ್ರ ಬಳಕೆಯನ್ನು ಮಾಡಿಕೊಳ್ಳುತ್ತವೆ. 1 ಎಕರೆಯಲ್ಲಿ 25% ಭೂಮಿಯನ್ನು ಮಾತ್ರ ಈ ತೆಂಗಿನ ಬೆಳೆ ಬಳಕೆಯನ್ನ ಮಾಡಿಕೊಳ್ಳುತ್ತೆ, ಅಷ್ಟರಲ್ಲಿ ಮಾತ್ರ ತನ್ನ ಬೇರುಗಳನ್ನು ಹರಿಸಿರುತ್ತೆ. ಇನ್ನು ಉಳಿದ ಶೇಕಡ 75% ಭಾಗದ ಸ್ಥಳವನ್ನ ರೈತರು ಇತರೆ ಬೆಳೆಗಳನ್ನ ಬೆಳೆಯಲಿಕ್ಕೆ ಉಪಯೋಗವನ್ನ ಮಾಡಿಕೊಳ್ಳಬಹುದು. ಜೊತೆಗೆ ತೆಂಗಿನ ಗರಿಗಳು ಕೂಡ ಸೂರ್ಯನ ಬೆಳಕನ್ನ ಪೂರ್ತಿಯಾಗಿ ತಡೆ ಹಿಡಿಯೋದಿಲ್ಲ. ಹೀಗಾಗಿ ನೂತನ ತೆಂಗಿನ ತೋಟಗಳಲ್ಲಿ 5-7 ವರ್ಷಗಳವರೆಗೆ ವಿವಿಧ ರೀತಿಯ ಅಂತರ ಬೆಳೆಗಳನ್ನ ಬೆಳೆದುಕೊಳ್ಳಬಹುದು. ಬಹಳ ಮುಖ್ಯವಾಗಿ ಗೆಣಸು, ಟೊಮ್ಯಾಟೊ, ಮೆಣಸಿನಕಾಯಿ, ಆಲೂಗಡ್ಡೆ, ಬದನೆ, ತಿಂಗಳಾವರೆ, ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡುವಲಕಾಯಿ, ತೊಂಡೆಕಾಯಿ, ಅವರೆಕಾಯಿ, ವಿವಿಧ ಸೊಪ್ಪಿನ ತರಕಾರಿಗಳು, ಅರಿಶಿನ, ಶುಂಠಿ, ಜೋಳ, ರಾಗಿ, ಎಣ್ಣೆಕಾಳುಗಳು, ಮಲ್ಲಿಗೆ ಹೂವು, ಚೆಂಡು ಹೂವು, ಸೇವಂತಿಗೆ ಇತ್ಯಾದಿ ಹೂವಿನ ಗಿಡಗಳನ್ನು ಬೆಳೆದುಕೊಳ್ಳಬಹುದು. ಜೊತೆಗೆ ಮಿಶ್ರಬೆಳೆ ಪದ್ಧತಿಯಲ್ಲಿ ಬಾಳೆ, ಪಪ್ಪಾಯ ಇತ್ಯಾದಿ ಹಣ್ಣಿನ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ದನಕರುಗಳಿಗೆ ಅಗತ್ಯ ಇರತಕ್ಕಂತಹ ಮೇವಿನ ಬೆಳೆಯನ್ನು ಸಹ ಈ 5-7 ವರ್ಷಗಳ ಅವಧಿಯಲ್ಲಿ ನಮ್ಮ ಕೃಷಿಕರು ಬೆಳೆದುಕೊಳ್ಳಬಹುದು. 7-20 ವರ್ಷ ವಯಸ್ಸಿನ ತೆಂಗಿನ ತೋಟದಲ್ಲಿ ನೆರಳು ತುಸು ಹೆಚ್ಚಾಗಿರೋದ್ರಿಂದ ಇತರೆ ಬೆಳೆಗಳನ್ನ ಬೆಳೆದುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಇಂತಹ ಸಮಯದಲ್ಲಿ ನೆರಳನ್ನ ಬಯಸ್ತಕ್ಕಂತಹ ಬೆಳೆಗಳು ಮತ್ತು ಮೇವಿನ ಬೆಳೆಗಳನ್ನ ಬೆಳೆದುಕೊಳ್ಳಬಹುದು. 20 ವರ್ಷದ ನಂತರ ಮರಗಳು 5-6 ಮೀಟರ್ ಎತ್ತರ ಬೆಳೆದ ಮೇಲೆ ಮೊದಲು ತಿಳಿಸಿದಂತಹ ಬೆಳೆಗಳ ಜೊತೆಗೆ ವಿವಿಧ ಮಿಶ್ರ ಬೆಳೆಗಳಾದ ಕೋಕೋ, ಕಾಳುಮೆಣಸು, ಚಕ್ಕೆ, ಲವಂಗ, ಜಾಯಿಕಾಯಿ, ಸಪೋಟ, ವಿವಿಧ ಔಷಧೀಯ ಗಿಡಗಳು, ಸುಗಂಧ ದ್ರವ್ಯದ ಗಿಡಗಳು ಇತ್ಯಾದಿ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಮಳೆಯ ಅಭಾವ ಇರತಕ್ಕಂತಹ ಸ್ಥಳಗಳಲ್ಲಿ ಬೇಸಿಗೆಯ ತಿಂಗಳುಗಳಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು. ಜೊತೆಗೆ ತೆಂಗಿಗೆ ಬೇಕಾದಂತಹ ನೀರು ಮತ್ತು ಪೋಷಕಾಂಶಗಳನ್ನು ಅವಶ್ಯಕವಾಗಿ ಒದಗಿಸಬೇಕು. ವಿವಿಧ ಬೇಸಾಯ ಕ್ರಮಗಳನ್ನು ಆಯಾ ಸ್ಥಳಗಳ ಕೃಷಿ ವಿಶ್ವವಿದ್ಯಾನಿಲಯಗಳು ನೀಡಿರುವ ಹಾಗೆ ಅನುಸರಣೆಯನ್ನ ಮಾಡತಕ್ಕಂಥದ್ದು ಒಳ್ಳೆಯದು. ಹೆಚ್ಚು ಜಾಗದಲ್ಲಿ ಇದ್ರೂ ಕೂಡ ಕಡಿಮೆ ಜಾಗವನ್ನ ಬಳಕೆ ಮಾಡಿಕೊಳ್ತಕ್ಕಂತಹ ತೆಂಗಿನ ಗಿಡ ನಮಗೆ ವರವಾಗಿಯೇ ಇರುತ್ತೆ. ತೆಂಗಿನ ತೋಟದ ನಡುವೆ ಅಂತರ ಬೆಳೆ ಹಾಗೂ ಮಿಶ್ರ ಬೆಳೆಗಳನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಹೆಚ್ಚಿನ ಅನುಕೂಲವನ್ನ ಮಾಡಿಕೊಳ್ಳಬಹುದು. ಇದುವರೆಗೆ ರೈತರಿಗೆ ಸಲಹೆ ಮೂಡಿ ಬಂತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಬ್ರಾಯ ಚೊಕ್ಕಾಡಿ ಅವರ ಸಾಹಿತ್ಯವಿರುವ ಪರಿಸರ ಗೀತೆಯನ್ನು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಮೌನೀಶ್ ಕುಮಾರ್ ಚಾವಣಿ. ತಡೆಯೊಡ್ಡಿರೋಣ್ಣ ತಡೆಯೊಡ್ಡಿರೋ ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ ತಡೆಯೊಡ್ಡಿರೋಣ್ಣ ತಡೆಯೊಡ್ಡಿರೋ ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ ನೀರನ್ನು ನಡೆಯುವ ಹಾಗೆ ನಡೆಯುವ ನೀರನ್ನು ತೆವಳುವ ಹಾಗೆ ಓಡುವ ನೀರನ್ನು ನಡೆಯುವ ಹಾಗೆ ನಡೆಯುವ ನೀರನ್ನು ತೆವಳುವ ಹಾಗೆ ತೆವಳುವ ನೀರನ್ನು ನಿಲ್ಲುವ ಹಾಗೆ ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ